ಉಡುಪಿಯ ಸಿದ್ದಾಪುರ, ಕೊಪ್ಪಳ, ವಿಜಯಪುರ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 39.4 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜಗಳ ಗುಣಧರ್ಮ, ಈ ಕುರಿತು ಬಳ್ಳಾರಿ ಜಿಲ್ಲಾ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಬೀಜ ವಿಜ್ಞಾನಿಯಾದ ಡಾಕ್ಟರ್ ಲೋಕೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಬಳ್ಳಾರಿ ಜಿಲ್ಲೆ ಹಗರಿಯಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಲೋಕೇಶ್ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೀಜ ವಿಜ್ಞಾನಿಗಳು. ಇವರು ಇವತ್ತು ನಮ್ಮೊಂದಿಗೆ ರೈತರಿಗೆ ಅಗತ್ಯವಾಗಿರ್ತಕ್ಕಂತಹ ಬಿತ್ತನೆ ಬೀಜಗಳ ಗುಣಲಕ್ಷಣಗಳು ಮತ್ತು ಬೀಜ ಮತ್ತು ಕಾಳಿಗಿರ್ತಕ್ಕಂಥ ವ್ಯತ್ಯಾಸ, ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನು ಬೀಜಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಲೋಕೇಶ್ ಕೆ ಅವರೇ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್, ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಡಾಕ್ಟರ್ ಲೋಕೇಶ್ ಕೆ ಅವರೇ, ಬಹಳ ಮುಖ್ಯವಾಗಿ ಈಗ ರೈತರು ಮುಂಗಾರು ಬರ್ತದೆ, ಬಿತ್ತನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ, ಬೀಜಗಳ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಸಹಜವಾಗಿ ರೈತರಿಗೂ ಇರುತ್ತೆ, ಅದಾಗ್ಯೂ ಸಹಿತ ಬೀಜಗಳ ಗುಣಲಕ್ಷಣ ಮತ್ತು ಇತ್ಯಾದಿಗಳ ಮಾಹಿತಿಯನ್ನು ನಮ್ಮ ಕೇಳೋರಿಗೆ ಒಂದಿಷ್ಟು ಮಾಡಿಕೊಟ್ರೆ ಅನುಕೂಲವಾಗ್ತದೆ. ಮೊದಲನೇದಾಗಿ ನಾವು ಯಾವುದನ್ನು ಬೀಜ ಅಂತೇಳಿ ಕರೀಲಿಕ್ಕೆ ಸಾಧ್ಯವಾಗ್ತದೆ, ಅಥವಾ ಬೀಜ ಎಂದರೆ ಏನು, ಮತ್ತು ಬೀಜಕ್ಕೂ ಧಾನ್ಯಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳೇನು ಸರ್? ಈಗ ರೈತ ಬಂದವರು ಏನ್ ಮಾಡ್ತಾರಂದ್ರೆ, ಪ್ರತಿ ವರ್ಷ ಮುಂಗಾರಲ್ಲಿ ಮತ್ತು ಹಿಂಗಾರಲ್ಲಿ ಬಿತ್ತನೆ ಬೀಜಕ್ಕಾಗಿ ಕೆಲವು ರೈತರು ಸ್ವಂತ ಬೀಜನೂ ಬಿತ್ತನೆ ಬೀಜಕ್ಕೆ ಉಪಯೋಗಿಸ್ತಾರೆ. ಕೆಲವು ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ, ಕೃಷಿ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಮತ್ತು ಬೇರೆ ಬೇರೆ ಕೇಂದ್ರಗಳು ಬೀಜ ಖರೀದಿ ಮಾಡ್ತಾ ಇರ್ತಾರೆ ಸರ್. ಹೌದು. ಸೊ ಇಲ್ಲಿ ಬಿತ್ತನೆ ಬೀಜಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ, ಯಾವತ್ತಿಗೂ ನಾವು ಬಿತ್ತನೆ ಬೀಜ ಯಾವ ರೂಪಕ್ಕೆ ಇರ್ಬೇಕಂದ್ರೆ, ಸೊ ಇದು ಒಂದು ಮಹತ್ವದ ಕೃಷಿ ಪರಿಕರವಾಗಿದೆ. ನಾವು ಬೇರೆ ಯಾವುದೇ ಒಂದು ಇನ್ಪುಟ್ ಎಲ್ಲ ನಾವು ಹಾಕ್ತಾ ಇರ್ತೀವಿ ನೋಡಿ ಸರ್, ಗೊಬ್ಬರ ಹಾಕ್ತೀವಿ, ಬೇರೆ ಬೇರೆ ಎಲ್ಲ ಭೂಮಿಗೆ ಬಿತ್ತನೆ ಸಮಯದಲ್ಲಿ ಹಾಕ್ತೀವಿ. ನಾವು ಬಿತ್ತನೆ ಬೀಜ ಸರಿಯಾದ ಬೀಜನ ಆಯ್ಕೆ ಮಾಡಲೇ ಇದ್ರೆ ಏನಾಗುತ್ತಂದ್ರೆ ಹಾಕಿರ್ತಕ್ಕಂಥ ನಾವು ಸಾಮಗ್ರಿಗಳೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ರೈತರಿಗೆ. ಸೊ ಏನಾಗುತ್ತಂದ್ರೆ ನಾವು ಅದೊಂದು ಬಿತ್ತನೆ ಬೀಜದ ಬಗ್ಗೆ ಒಂದು ಮಹತ್ವನೇ ಗೊತ್ತಿಲ್ಲ, ಅದು ಮೊಳಕೆ ಬರುತ್ತೋ ಇಲ್ವೋ ಅಥವಾ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಅದು ಒಂದ್ ಸ್ವಲ್ಪ ಕಾಳಜಿ ವಹಿಸಲಿಲ್ಲ ಅಂದ್ರೆ ಮುಂದೆ ಆಗ್ತಕ್ಕಂತ ಅನಾಹುತಗಳು ಬಹಳ ತೊಂದರೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್ ಇದು. ಆ ನಿಟ್ಟಿನಲ್ಲಿ ಬೀಜ ಅಂದ್ರೆ ಏನಪ್ಪ ಅಂದ್ರೆ ಇದು ಸಾಮಾನ್ಯವಾಗಿ ಉಪಯೋಗಿಸ ನಾಟಿ ಉಪಯೋಗಿಸ್ತಕ್ಕಂಥ ಬೀಜ ಆಗ್ಬೋದು ಅಥವಾ ನಾವು ಬೇರೆ ಬೇರೆ ಎಲೆ ಕಾಂಡ ಗೆಡ್ಡೆ ಬೇರು ಗೆಣಸುಗಳು ಇತ್ಯಾದಿ ಯಾವುದೇ ಒಂದು ಅದರಿಂದ ಸಂತಾನೋತ್ಪತ್ತಿ ಒಂದು ಅಭಿವೃದ್ಧಿಗಾಗಿ ಉಪಯೋಗಿಸ್ತಕ್ಕಂತ ಒಂದು ಭಾಗಕ್ಕೆ ನಾವು ಬೀಜ ಅಂತ ಕರಿತೀವಿ ಸರ್ ಇದು. ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ರೈತರು ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಬೀಜ ಅದು ಸಂತಾನೋತ್ಪತ್ತಿಗೆ ಅಥವಾ ವಂಶಾಭಿವೃದ್ಧಿಗೆ ಸೂಕ್ತವಾಗಿರ್ಬೇಕದು. ಹೌದೌದು ಸರ್, ಅಂಥದ್ದನ್ನ ಬೀಜ ಅಂತೇಳಿ ಕರೀತಾರೆ. ಈ ಧಾನ್ಯಕ್ಕೂ ಇದಕ್ಕೂ ಇದು ಒಂದು ವ್ಯತ್ಯಾಸ. ಇದು ಧಾನ್ಯವನ್ನ ನೀವು ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಾ ನೀವು? ಬಹಳ ಸರಿ. ಈಗ ಏನಾಗುತ್ತೆ ಅಂದ್ರೆ ರೈತರು ಈಗ ಬಹಳಷ್ಟು ಜನ ಬೀಜ ಉತ್ಪಾದನೆ ಮಾಡ್ಬೇಕಾರೆ ಈಗ ಬೀಜ ನಮ್ಮ ಸ್ವಂತ ಮನೆಯಲ್ಲಿ ಬೀಜ ಮಾಡಿದ್ವಿ ಅಂತ ಎಲ್ಲ ರೈತರಿಗೆಲ್ಲ ಹೇಳ್ತಿರ್ತಾರೆ. ಅವ್ರ ಮನೆಯಲ್ಲಿ ಬೀಜ ಇರುತ್ತಾರ. ಆ ಬೀಜಕ್ಕೂ ಧಾನ್ಯಕ್ಕೆ ವ್ಯತ್ಯಾಸ ಏನಪ್ಪ ಅಂದ್ರೆ ನಾವು ಖರೀದಿ ಮಾಡಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಆಗ್ಬೋದು, KSSC ನಲ್ಲಿ ಅಥವಾ ಕೃಷಿ ಮಹಾವಿದ್ಯಾಲಯದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಬೀಜಕ್ಕೂ ನಾವು ಮನೆಯಲ್ಲಿ ಸ್ವಂತ ಬೀಜ ತಯಾರು ಮಾಡಿರ್ತಕ್ಕಂಥ ಬೀಜಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಯಾವ ರೀತಿ ಅಂದ್ರೆ ಈಗ ನಾವು ಸಂಸ್ಕರಣೆ ಮಾಡ್ತೀವಿ ಬೀಜನ, ನಮ್ಮ ಸಂಶೋಧನಾ ಕೇಂದ್ರಗಳೆಲ್ಲ ಸಂಸ್ಕರಣೆ ಮಾಡಿ ಅವಕ್ಕೆ ಎಲ್ಲ ಮುಂದೆ ಅವಕ್ಕೆ ಏನೇನು ಬೇಕಾದೆಲ್ಲ ನಾವು ಸಿದ್ಧತೆ ಎಲ್ಲ ಮಾಡ್ಕೊಂತೀವಿ. ಈಗ ಕಾಳು ಏನಾಗುತ್ತೆ ಅಂದ್ರೆ ರೈತರು ಈಗ ಕಟಾವ್ ಮಾಡ್ತಾರೆ, ಕಟಾವ್ ಮಾಡಿರ್ತಕ್ಕಂಥ ದವಸ ಧಾನ್ಯವನ್ನು ಒಂದು ಚೀಲದಲ್ಲಿ ತುಂಬಿಡ್ತಾರೆ ಸ್ವಚ್ಛ ಮಾಡಿ. ಅದರಲ್ಲಿ ಗಾತ್ರ ವ್ಯತ್ಯಾಸ ಇರುತ್ತೆ, ಬಣ್ಣ ವ್ಯತ್ಯಾಸ ಇರುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಕಸ ಕಡ್ಡಿ ಮತ್ತೆ ಕೀಟ ಬಾರಿರ್ತಕ್ಕಂಥ ಬೀಜಗಳು ಮಿಶ್ರಣ ಆಗಿರ್ತವೆ, ಅವಕ್ಕೆ ನಾವು ಕಾಳು ಅಂತ ಕರಿತೀವಿ ಸರ್. ಸೊ ಕಾಳಕ್ಕೂ ಮತ್ತು ಬೀಜ ಉತ್ಪಾದನೆಗೆ ಏನಪ್ಪ ವ್ಯತ್ಯಾಸ ಅಂದ್ರೆ ನಾವು ಬೀಜ ಉತ್ಪಾದನೆಗೆ ಬಹಳಷ್ಟು ನಾವು ಮುಂಜಾಗ್ರತೆ ಕ್ರಮ ವಹಿಸ್ತೀವಿ. ಇದೇ ಬೀಜದಿಂದ ಹಿಡಿದು ಕೊನೆ ಕಟಾವಿನ ಹಂತದವರೆಗೂ ಪ್ರತಿ ಹಂತದಲ್ಲೂ ನಾವು ಅದಕ್ಕೆ ನಾವು ಮಹತ್ವ ತಗೊಂತೀವಿ ಬೀಜದಲ್ಲಿ. ಅದೇ ಕಾಳು ಮತ್ತು ದವಸ ಧಾನ್ಯ ಉತ್ಪಾದನೆ ಮಾಡಿದ್ರೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಈಗ ಅಂದ್ರೆ ಸಾಮಾನ್ಯವಾಗಿ ರೈತರ ಮನೆಯಲ್ಲಿ ಸಹಿತ ತಾವು ಬೆಳೆದ ಬೆಳೆಯ ಧಾನ್ಯಗಳು ಇರ್ತವೆ. ಹೌದು ಸರ್, ಹೌದು. ಅವು ಬಿತ್ತನೆಗೆ ಯೋಗ್ಯವಾಗಿರ್ತವ ಇಲ್ವಾ ಸರ್, ಅಥವಾ ಅದನ್ನ ಬಿತ್ತನೆಗೆ ಯೋಗ್ಯವಾಗಿದೆ ಅಂತ ಹೇಳಿ ಅವ್ರು ಹೇಗೆ ನಿರ್ಧಾರ ಮಾಡ್ಕೊಳ್ಬೇಕು? ಬಿತ್ತನೆ ಯೋಗ್ಯವಾಗಿರ್ತವೆ. ಆ ರೈತರು ಏನ್ ಮಾಡ್ಬೇಕಂದ್ರೆ ಆ ಸ್ವಂತ ಮನೇಲಿ ಇರ್ತಕ್ಕಂಥ ಬೀಜಗಳನ್ನ ಕಟಾವ್ ಮಾಡಿದ್ಮೇಲೆ ರಾಶಿ ಮಾಡಿದ ತಕ್ಷಣ ಅವನ್ನ ಸಂಸ್ಕರಣೆ ಮಾಡ್ಬೇಕು. ಜರಡಿ ಉಪಯೋಗಿಸ್ಬಿಟ್ಟು ಅವನ್ನ ಜರಡಿ ಮುಖಾಂತರ ಸಂಸ್ಕರಣೆ ಮಾಡಿ ಈ ದೊಡ್ಡ ಒಂದೇ ಗಾತ್ರದ ಬೀಜಗಳು, ಅದರಲ್ಲಿ ಕಸ ಕಡ್ಡಿ ಮಣ್ಣು ಎಲ್ಲ ಕೆಳಗಡೆ ಜರಡಿಯಿಂದ ಹೋಗ್ತಾ ಇರುತ್ತೆ, ಒಂದೇ ಗಾತ್ರದ ಬೀಜಗಳು ಜರಡಿ ಮೇಲೆ ಉಳ್ಕೊಂತವೆ. ಸೊ ಅಂತ ಒಂದು ಗಾತ್ರದ ಬೀಜಗಳನ್ನ ರೈತರು ಸ್ವಚ್ಛ ಮಾಡಿ ಬಂದಿರ್ತಕ್ಕಂಥ ಬೀಜನ ಮತ್ತೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಸರ್. ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಮನೆ ಸ್ವಂತ ಮನೆ ಬೀಜನ ಅವ್ರಿಗೆ ತೇವಾಂಶ ಎಷ್ಟಿರ್ಬೇಕಂತ ನಿರ್ದಿಷ್ಟವಾಗಿ ಗೊತ್ತಿರಲ್ಲ. ಸೊ ಬಿತ್ತನೆ ಬೀಜಕ್ಕೆ ಯಾವತ್ತಿಗೂ ತೇವಾಂಶ ಜಾಸ್ತಿ ಇತ್ತಪ್ಪ ಅಂದ್ರೆ ಬೀಜ ಬೇಗ ಹಾಳಾಗುವ ಸಂದರ್ಭ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಅದನ್ನ ಒಂದ್ ಎರಡ್ ಮೂರು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಸಿ ತದನಂತರ ಅವನ ಒಂದು ಶುದ್ಧವಾದ ಚೀಲದಲ್ಲಿ ಹೊಸ ಒಂದು ಚೀಲದಲ್ಲಿ ಆ ಬೀಜವನ್ನ ಸಂಗ್ರಹಣೆ ಮಾಡಿ ಮನೆಯಲ್ಲಿ ತಂಪಾದ ಜಾಗದಲ್ಲಿ ಇಡಬೇಕು. ಒಂದು ಅಲಿಗೆ ಮೇಲೆ, ಒಂದು ಟೇಬಲ್ ಮೇಲೆ, ಆ ರೀತಿ ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ, ಮುಂದಿನ ಹಂಗಾಮಿಗೆ ಎಷ್ಟು ಮುಂಗಾರಲ್ಲಿ ನಮಗೆ ತೊಗರಿ ಆಗ್ಬೋದು, ಎಷ್ಟು ಎಕರೆ ಆಗ್ತೀವಿ ಅಂತ ಅಷ್ಟು ಬೀಜನ ಅವರು ಸ್ವಂತ ಮಾಡ್ಕೊಂಡು ಮನೆಯಲ್ಲಿ ಸಂಗ್ರಹಣೆ ಮಾಡ್ಕೋಬಹುದು ಸರ್. ಅದಕ್ಕೆ ಬೀಜಕ್ಕೆ ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಮಹತ್ವ ಕೊಡ್ತೀವಿ ಸರ್. ಕಟಾವಿಂದ ಹಿಡಿದು ಸಂಗ್ರಹಣೆ ಮಾಡಿ ಪುನಃ ಮತ್ತೆ ನಾವು ಬಿತ್ತನೆ ಮಾಡೋವರೆಗೂ ನಾವು ಅವಕ್ಕೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಾವು ಸಂಗ್ರಹಣೆ ಮಾಡ್ತೀವಿ. ಈ ಧಾನ್ಯಕ್ಕೆ ಕಾಳಕ್ಕೆ ನಾವು ಅಷ್ಟೊಂದು ನಾವು ಮಹತ್ವ ಕೊಡ್ತಾ ಇಲ್ಲ ಸರ್. ಇದು ರೈತರು ಮಾಡ್ತಕ್ಕಂಥದ್ದು. ರೈತರು ಏನ್ ಮಾಡ್ತಾರೆ ಅಂದ್ರೆ ಕಾಳು ಅಂತ ಬಳ್ಕಂತಾರೆ, ಮನೆಗೆ ಇಟ್ಕೊಂತಾರೆ, ಅವನ್ನ ತದನಂತರ ಬೀಜ ಪರೀಕ್ಷೆ ಮಾಡ್ಲಾರ್ದಲ್ಲಿ ಬಿತ್ತನೆ ಮಾಡ್ತಾರೆ. ಆ ಬಿತ್ತನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಸಿಗಳ ಸಂಖ್ಯೆ ಜಮೀನಲ್ಲಿ ಏರುಪೇರ್ ಆಗ್ಬಿಡುತ್ತೆ ಸರ್. ಅಲ್ಲಿ ತೇವಾಂಶ ಕೊರತೆ ಇರ್ಬೋದು ಮತ್ತೆ ಆ ಒಂದು ಬೀಜದ ಮೊಳಕೆ ಪ್ರಮಾಣ ಕಡಿಮೆ ಇರೋದು, ಈ ನಿಟ್ಟಿನಲ್ಲಿ ಅವರು ಅಂದ್ಕೊಂಡಷ್ಟು ಪಾಪ್ಯುಲೇಷನ್ ಸಸಿಗಳ ಸಂಖ್ಯೆ ಆ ಜಮೀನಲ್ಲಿ ಕಾಪಾಡಕ್ ಆಗಲ್ಲ. ಇದು ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಸರ್, ಬೀಜಕ್ಕೂ ಮತ್ತು. ಹಾಗಾಗಿ ಅವರು ಬೆಳೆದ ಧಾನ್ಯಗಳನ್ನ ಬೀಜಕ್ಕೆ ಬಿತ್ತನೆಗೆ ಬಳಕೆ ಮಾಡಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ತಂಪು ಪ್ರದೇಶದಲ್ಲಿ ಇಟ್ಕೊಂಡಾಗ ಮಾತ್ರ ಅದು ಸೂಕ್ತವಾದ ಬಿತ್ತನೆ ಬೀಜ ಆಗ್ತದೆ. ಸರ್, ತಮ್ಮ ಕ್ಷೇತ್ರಾನುಭವದ ಪ್ರಕಾರ ರೈತರಲ್ಲಿ ಈ ತರದ ಒಂದು ತಮ್ಮ ಬೆಳೆಗಳನ್ನ ಬಿತ್ತನೆಗಾಗಿ ಶೇಖರಿಸಿಟ್ಕೊಳ್ಳಕ್ಕೆ, ಆ ಬೀಜಗಳನ್ನ ಸಂಗ್ರಹಿಸಿಟ್ಕೊಳ್ಳಕ್ಕೆ ಈ ತರದ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಹೇಗೆ ಸರ್? ಮಾಡ್ತಾರೆ ಸರ್, ಬಹಳಷ್ಟು ಜನ ರೈತರು ಮಾಡ್ತಾರೆ, ನಾವು ಎಲ್ಲ ನೋಡ್ತಾ ಇದೀವಿ. ಈಗ ನಾವು ಬಿತ್ತನೆ ಬೀಜ ಕೆಲವೆಲ್ಲ ನಾವು ರೈತರಿಗೆ ತರಬೇತಿ ಕೊಡ್ತಾ ಇರ್ತೀವಿ ಸರ್. ಈಗ ಪ್ರತಿ ವರ್ಷ ನೀವು RSK ರೈತ ಸಂಪರ್ಕ ಕೇಂದ್ರಕ್ಕೆ, ಕೃಷಿ ವಿದ್ಯಾಲಯಕ್ಕೆ ಈಗ ಬರ್ತಾ ಇರ್ತೀರಿ. ಕೆಲವು ಟೈಮಲ್ಲಿ ಅವ್ರು ಕೇಳಿರ್ತಕ್ಕಂಥ ತಳಿಗಳ ಬೀಜ ಒಂದು ಪೂರೈಕೆ ಮಾಡಕ್ ಆಗ್ತಿರಲ್ಲ ಕೆಲವು ಟೈಮಲ್ಲಿ ಸರ್, ನಮ್ಮಲ್ಲಿ ಬಿತ್ತನೆ ಬೀಜ. ಉದಾಹರಣೆ ಹೆಸರು ಬೀಜ, ಹೆಸರು ಬೀಜ ನಾವು ಬೀದರ್ ಭಾಗದಲ್ಲಿ ಹೋದ್ರೆ ಬಿಜಿಎಸ್ ನೈನ್ ಅಂತ ಒಂದು ಹೆಸರು ಬೀಜ ಇದೆ ಸರ್, ಅದು ಬಹಳ ಚೆನ್ನಾಗಿದೆ. ಆ ತಳಿ ಬೀಜ ಬಹಳಷ್ಟು ಬೇಡಿಕೆ ಇದೆ ಕರ್ನಾಟಕ ರಾಜ್ಯದಂತ ಎಲ್ಲಾ ಒಂದು ಪ್ರದೇಶಕ್ಕೆ ಹೊಂದ್ಕೊಂತಕ್ಕಂತ ಹೆಸರಿನ ತಳಿ. ಆ ಬಿತ್ತನೆ ಬೀಜದ ಬೇಡಿಕೆ ಬಂದಾಗ ರೈತರು ಬೇರೆ ಬೇರೆ ಒಂದು ಸಂಶೋಧನಾ ಕೇಂದ್ರಕ್ಕೆ, ಆ ಕೆವಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ರೈತರು ನಾವೇನ್ ಹೇಳ್ತೀವಿ, ತರಬೇತಿ ಮುಖಾಂತರ ಪ್ರತಿ ವರ್ಷ ನೀವು ಯಾವ್ದೇ ಒಂದು ತಳಿ ಒಂದು ಎಲ್ಲಾದ್ರೂ ನೀವು ಖರೀದಿ ಮಾಡಿದಾಗ ಅಂತ ತಳಿಗಳ ಬೀಜನ ಉತ್ಪಾದನೆ ಮಾಡಿ ಮನೆಯಲ್ಲಿ ಸಂಗ್ರಹಣೆ ಮಾಡ್ಕೊಡ್ರಿ ಅಂತ ಹೇಳ್ತೀವಿ ಸರ್. ನಿಮ್ಮ ಮುಂದಿನ ಹಂಗಾಮಿಗೆ ಎಷ್ಟು ಬೇಕಾಗುತ್ತೆ, ಒಂದ್ ಎಕರೆಗೆ 5 ಕೆಜಿ ಅಂದ್ರೆ ಸುಮಾರು 10 ಕೆಜಿ ಅಂದ್ರೆ 50 ಕೆಜಿ ಅಷ್ಟು ಬೀಜ ನೀವು ಅವನ್ನ ಬೀಜನ ಚೆನ್ನಾಗಿ ನೀವು ಸಂಸ್ಕರಣೆ ಮಾಡಿ ಆ ಬೀಜ ನಿರ್ದಿಷ್ಟ ತೇವಾಂಶ ಕಾಪಾಡ್ಕೊಂಡು ತದನಂತರ ಅವನ್ನ ಒಂದು ಒಳ್ಳೆ ಚೀಲದಲ್ಲಿ, ರೈತರು ಬಹಳಷ್ಟು ಜನ ರೈತರು ನಾವೆಲ್ಲ ನೋಡ್ತಾ ಇದೀವಿ ಸರ್, ಏನ್ ಮಾಡ್ತಾರೆ ಅಂದ್ರೆ ಯೂರಿಯಾ ಚೀಲ, DAP ಚೀಲ, ಬೇರೆ ಬೇರೆ ಚೀಲದಲ್ಲಿ ಬಿತ್ತನೆ ಬೀಜನ ಸಂಗ್ರಹಣೆ ಮಾಡಿ ಮನೆಯಲ್ಲಿ ಇಟ್ಕೊಂತಾರೆ. ಅಂತ ಸಂದರ್ಭದಲ್ಲಿ ಬಿತ್ತನೆ ಬೀಜ ನಾವು ಏನಾದ್ರು ಅಂತ ಚೀಲದಲ್ಲಿ ಸಂಗ್ರಹಣೆ ಮಾಡಿದ್ರೆ ಬೀಜ ಬೇಗ ಹಾಳಾಗೋ ಸತ್ತೋಗ ಸರ್ ಬೀಜಕ್ಕೆ. ಸೊ ಬೀಜಕ್ಕೂ ಸಹ ಜೀವ ಇರುತ್ತೆ, ಬೀಜನು ಮೊಳಕೆ ಬಂದೈತೆ ಅಂದ್ರೆ ಜೀವ ಇದೆ ಅಂತ, ಸತ್ತಿದೆ ಅಂದ್ರೆ ಅದಕ್ಕೆ ಜೀವ ಇಲ್ಲ ಅಂತ. ಅದಕ್ಕೆ ರೈತರು ಸಹ ಬಹಳ ಮುಂಜಾಗ್ರತೆ ವಹಿಸ್ಬಿಟ್ಟು ಬಿತ್ತನೆ ಬೀಜಕ್ಕೆ ನಾವು ಒಂದು ಶುದ್ಧವಾದ ಚೀಲದಲ್ಲಿ ಬೀಜನವನ್ನ ಸಂಗ್ರಹಣೆ ಮಾಡಿ ಒಂದು ನಿರ್ದಿಷ್ಟ ತೇವಾಂಶದಲ್ಲಿ ನಾವು ಶೇಖರಣೆ ಮಾಡಿದ್ದೇ ಆದ್ರೆ ಕನಿಷ್ಠ ಒಂದು ವರ್ಷದವರೆಗೆ ಸರ್, ಒಂದು ವರ್ಷದವರೆಗೆ ಯಾವುದೇ ಕಾರಣಕ್ಕೆ ಮೊಳಕೆ ಪ್ರಮಾಣ ಕಡಿಮೆ ಆಗದಂಗೆ ಒಂದು ಬೀಜದ ಒಂದು ಶುದ್ಧತೆ ನಾವು ಕಾಪಾಡಬಹುದು ಸರ್. ಸರ್, ಬಹಳ ಮುಖ್ಯವಾಗಿ ರೈತರು ಮಾರುಕಟ್ಟೆಯಲ್ಲಿ ಬಿತ್ತನೆ ಬೀಜಗಳನ್ನು ತರ್ತಾರೆ, ಆ ರೀತಿ ತರುವಾಗ ರೈತರು ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಈಗ ರೈತರು ಪ್ರತಿ ವರ್ಷ ಮುಂದೆ ಸ್ಟಾರ್ಟ್ ಆಗ್ತದೆ ರೈತ ಸಂಪರ್ಕ ಕೇಂದ್ರಕ್ಕೆ, ಬೇರೆ ಬೇರೆ ಒಂದು ಡೀಲರ್ ಶಾಪ್ಗೆ, ಮತ್ತೆ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ, ಮತ್ತೆ ಬೇರೆ ಬೇರೆ ಸಂಶೋಧನಾ ಕೇಂದ್ರಕ್ಕೆಲ್ಲ ಹೋಗ್ತಿರ್ತಾರೆ. ಸೊ ಬೀಜನ ಆಯ್ಕೆ ಮಾಡ್ತಾರೆ, ತದನಂತರ ಬೀಜ ಯಾವ ಒಂದು ಪ್ರದೇಶಕ್ಕೆ, ನಮ್ಮ ಒಂದು ಪ್ರದೇಶಕ್ಕೆ ಯಾವ ತಳಿ ಸೂಕ್ತವಾಗಿದೆ ಅಂತ ತಳಿಗಳ ಬೀಜ ತಂದು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಕೆಲವು ತಳಿಗಳು ನಿಮ್ಗೆ ಅದೇ ನೀವು ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಹಾಕಿದ್ರೆ ಆ ತಳಿಗಳು ಬೀಜ ಬರಲ್ಲ. ಶಿವಮೊಗ್ಗದಲ್ಲಿ ಬೆಳೀತಕ್ಕಂಥ ತಳಿಗಳು ನಾವು ತಂದು ಗುಲ್ಬರ್ಗ ಹಾಕಿದ್ರೆ ಆ ತಳಿಗಳು ನಮ್ಮ ಒಂದು ವಾತಾವರಣಕ್ಕೆ ಸೂಕ್ತವಾಗಿ ಬರೋದಿಲ್ಲ. ಸೊ ರೈತರುಗಳು ನಮ್ಮ ಒಂದು ಪ್ರದೇಶಕ್ಕೆ ಯಾವ ಚೆನ್ನಾಗಿ ಬರ್ತಾ ಇದೆ ಅಂತ ತಳಿಗಳ ಬಗ್ಗೆ ಒಂದು ಮಾಹಿತಿ ತಗೊಂಡ್ಬಿಟ್ಟು ಆ ಬೀಜನ ಖರೀದಿ ಮಾಡ್ಬೇಕಾಗುತ್ತೆ. ಸೊ ಬೀಜ ಖರೀದಿ ಮಾಡ್ಬೇಕಾದ್ರೆ ರೈತರು ಏನ್ ಮಾಡ್ಬೇಕಂದ್ರೆ, ಇದು ಒಂದು ಪ್ರಮಾಣ ಎಷ್ಟು ಬೇಕಾಗುತ್ತೆ, ಬಿತ್ತನೆ ಬೀಜದ ಪ್ರಮಾಣ ಎಷ್ಟು ಬೇಕಾಗುತ್ತೆ. ಒಂದ್ ಎಕರೆ ಕೆಲವರು ರೈತರು ಏನ ಮಾಡ್ತೀನಿ, ಸೋಯಾಬೀನ್ ಉದಾಹರಣೆ, ಸೋಯಾಬೀನ್ ಬೀಜರಲ್ಲಿ ಹೋದ್ರೆ ಈಗ ಎಕರೆಗೆ ನಾವು 20 ಕೆಜಿ 25 ಕೆಜಿ ಪ್ಯಾಕಿಂಗ್ ಮಾಡ್ತೀವಿ ಸರ್, ಪ್ಯಾಕಿಂಗ್ ಸೈಜ್ ಒಂದ್ ಎಕರೆಗೆ. ಅಲ್ಲಿ ರೈತರು ಏನ್ ಮಾಡ್ತಾರೆ, 35 ಕೆಜಿ 30 ಕೆಜಿ ಹಿಂಗ್ ಬಿತ್ತನೆ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ಆ ಒಂದು ಬೀಜ ನಾವು ಪ್ಯಾಕಿಂಗ್ ಸೈಜ್ ಮಾಡಿದಾಗ ಅವರು ಒಂದು ರೈತರು ಏನ್ ಮಾಡ್ತಾರೆ ಅಂದ್ರೆ, ಸೊ ನಮ್ಗೆ ಬೀಜದ ರೇಟ್ ಜಾಸ್ತಿ ಬೇಕಾದ್ರೆ ಸರ್ ಸ್ವಲ್ಪ ಜಾಸ್ತಿ ಮಾಡ್ರಿ ಅಂತ ಹೇಳ್ಬಿಟ್ಟು ದಟ್ಟವಾಗಿ ಬಿತ್ತನೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆತರ ಮಾಡ್ತಾರೆ. ತದನಂತರ ರೈತರು ಬಿತ್ತನೆ ಬೀಜ ಖರೀದಿ ಮಾಡ್ಬೇಕಾರೆ ಎಲ್ಲ ಮೊಳಕೆ ಪ್ರಮಾಣ ಎಷ್ಟಿದೆ, ಅದರ ಒಂದು ತೂಕ ಎಷ್ಟಿದೆ, ಮತ್ತೆ ಮೊಳಕೆ ಪ್ರಮಾಣ ಯಾವಾಗ ಪರೀಕ್ಷೆ ಮಾಡಿದರೆ, ಇದ್ರ ವ್ಯಾಲಿಡಿಟಿ ಪೀರಿಯಡ್ ಏನು, ಇನ್ನು 5 ತಿಂಗಳಿದೆಯೋ 6 ತಿಂಗಳಿದೆಯೋ ಎಲ್ಲ ಚೆಕ್ ಮಾಡ್ಬೇಕಾಗ ಸರ್. ವ್ಯಾಲಿಡಿಟಿ ಪೀರಿಯಡ್ ಅಂತ ಒಂದು ನಾವು ಮೊಳಕೆ ಪ್ರಮಾಣ ಚೆಕ್ ಮಾಡಿದ ಮೇಲೆ ಒಂದು ಸಾರಿ ಬೀಜ ಪಾಸ್ ಆಗ್ತದೆ 9 ತಿಂಗಳವರೆಗೆ ನಾವು ವ್ಯಾಲಿಡಿಟಿ ಪೀರಿಯಡ್ ಕೊಡ್ತೀವಿ. ಕೆಲವು ಟೈಮಲ್ಲಿ ಹೋದ ವರ್ಷದ ಬೀಜ ಈ ವರ್ಷಕ್ಕೂ ಬರುತ್ತೆ ಅಂದ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ಗೊತ್ತಿಲ್ಲದೆ ಅಥವಾ ಜಿಲ್ಲಾ ಶಾಪಲ್ಲೇ ಇಟ್ಕೊಂಡಿರ್ತಾರೆ, ಅದನ್ನ ರೈತರು ಗಮನಿಸಬೇಕಾಗುತ್ತೆ. ಇದ್ರ ವ್ಯಾಲಿಡಿಟಿ ಮುಗಿದಿದೆಯೋ ಇದೆಯೋ, ಇದು ಹೊಸ ಬೀಜ ಇದೆಯೋ ಹಳೆ ಬೀಜ ಇದೆಯೋ. ತದನಂತರ ಬೀಜನ ಖರೀದಿ ಮಾಡಿದ್ಮೇಲೆ ಬಿಲ್ ಕಡ್ಡಾಯವಾಗಿ ರಸೀದಿ ಪಡಿಬೇಕಾಗುತ್ತೆ ರೈತರು. ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಡೀಲರ್ ಶಾಪ್ ಅಲ್ಲಿ ಆಗ್ಬೋದು, ಕಡ್ಡಾಯ ರಸೀದಿ ಪಡಿಲೇಬೇಕು ಸರ್. ಎಲ್ಲೇ ಬೀಜಗಳನ್ನ ಖರೀದಿ ಮಾಡಲಿ ಅದ್ರ ಬಿಲ್ ಅನ್ನ ತಗೊಳ್ಬೇಕು. ಬಿಲ್ ಕಡ್ಡಾಯವೇ ಖರೀದಿ ಮಾಡಲೇ. ಮತ್ತು ಬೀಜದ ಪಾಕೆಟ್ ಮೇಲೆ ಅದರ ವ್ಯಾಲಿಡಿಟಿ ಇರ್ತದೆ, ಎಷ್ಟು ತಿಂಗಳವರೆಗೆ ಈ ಬೀಜ ಬಿತ್ತನೆಗೆ ಯೋಗ್ಯವಾಗಿರ್ತದೆ ಅಂತಕ್ಕಂತ ಮಾಹಿತಿ ಇರ್ತದೆ, ಅದನ್ನು ಗಮನಿಸಬೇಕು. ಗಮನಿಸ್ಬೇಕು. ತದನಂತರ ಈ ಕೆಲವು ತಳಿಗಳು ಮುಂಗಾರಿಗೆ ಬರ್ತಾವೋ ಹಿಂಗಾರಿಗೆ ಬರ್ತಾವೋ ಅಂತ ಅದರಲ್ಲೂ ಮೆನ್ಷನ್ ಮಾಡಿರ್ತಾರೆ ಸರ್. ಕೆಲವು ತಳಿಗಳು ಕಡ್ಡಾಯ ಮುಂಗಾರಿ ಬಿತ್ತಬೇಕಂತಿರ್ತವೆ, ಕೆಲವು ತಳಿಗಳು ಹಿಂಗಾರಿ ಸೂಕ್ತವಾಗಿರ್ತಕ್ಕಂತಿರ್ತವೆ. ಸೊ ಅದನ್ನ ನಾವು ಸಹ ಗಮನಿಸ್ಬೇಕಾಗುತ್ತೆ ಸರ್ ಇಲ್ಲಿ. ಸರ್, ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಏನು ರೈತರು ಅವ್ರ ಮಕ್ಕಳು ಸ್ವಲ್ಪ ಎಜುಕೇಶನ್ ತಗೊಳ್ತಾರೆ, ಮುಂದೆ ಬರ್ತಾ ಇದ್ದಾರೆ, ಆದ್ರೆ ಎಷ್ಟೋ ಜನ ರೈತರು ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರ್ತದೆ, ಇಂಥವ್ರೆಲ್ಲ ಯಾವ ರೀತಿ ಅದನ್ನ ಗಮನಿಸ್ತಾರೆ ಸರ್? ಇದೆಲ್ಲ ರೈತರಿಗೆ ಅನುಸರಿಸ್ತಾರೆ ಸರ್ ಈ ತರದನ್ನ? ಇಲ್ಲ, ಕಷ್ಟ ಆಗ್ತದೆ ಸರ್ ರೈತರಿಗೆ. ಇಲ್ಲಿ ಹೋಗ್ತಿದ್ದಂಗೆ ಅವರು ಬೀಜ ಕೇಳ್ತಾರೆ, ಯಾವ ಬೀಜ ಕೇಳ್ತಾರೆ ಆ ತಳಿ ಕೊಡ್ತಾರೆ ಅವರು, ಅದನ್ನೆಲ್ಲ ಅವ್ರು ನೋಡತಕ್ಕಂಥದ್ದು ಮಾಹಿತಿ ಅವರಿಗೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ಮಾಡ್ತಕ್ಕಂಥರಾದ್ರೂ ಮಾಹಿತಿ ಕೊಡ್ಬೇಕು, ನೀವು ಯಾವಾಗ ಆಗ್ತದ್ರಿ, ಇದು ನಮ್ಗೆ ಇದು ಮುಂಗಾರಿ ಬರ್ತಕ್ಕಂಥ ತಳಿ, ಇದು ಹಿಂಗಾರಿ ಬರ್ತಕ್ಕಂಥ ತಳಿ. ಈ ಸರಿ ಏನಾಗಿದೆ, ಮೆಕ್ಕೆಜೋಳ ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಬಹಳ ಜನ ರೈತರು ಬಿತ್ತನೆ ಮಾಡಿದಾಗ ಕೆಲವು ಖಾಸಗಿ ಕಂಪ್ನಿ ಬೀಜ ಖರೀದಿ ಮಾಡಿದಾರೆ ಸರ್. ಅವ್ರು ತಂದ್ಬಿಟ್ಟು ಬಿತ್ತನೆ ಮಾಡಿದಾಗ ಆ ಪಾಕೆಟ್ ಮೇಲೆ ನಾವು ಲೇಬಲ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, ಅಲ್ಲಿ ಏನಿದೆ ಅಂದ್ರೆ ಈ ಒಂದು ಬೀಜ ಹಿಂಗಾರಿಗೆ ಸೂಕ್ತವಲ್ಲ, ಅಂತ ಒಂದು ವರದಿ ಇದೆ ಅದರಲ್ಲಿ. ಆದ್ರೂ ರೈತರಿಗೆ ಮಾಹಿತಿ ಗೊತ್ತಿಲ್ಲ, ಡೀಲರ್ ಶಾಪ್ ಮುಖಾಂತರ ಬೀಜ ಕೊಟ್ಟಿದ್ದಾರೆ ತಂದು ಹಾಕಿದ್ದಾರೆ. ಅದು ಏನಾಗಿದೆ ಅಂದ್ರೆ ಅದು ತೆನೆ ಬಂದಿದೆ, ಅದ್ರ ಕಾಳಿಲ್ಲ ಮೆಕ್ಕೆಜೋಳದಲ್ಲಿ. ಬಹಳಷ್ಟು ನಷ್ಟ ಆಗಿದೆ ರೈತರಿಗೆ ಆತರ. ಅದಕ್ಕೆ ನಾವು ಅದ ಲೇಬಲ್ ಎಲ್ಲ ಗುರುತಿಸ್ಬಿಟ್ಟು ಅವ್ರಿಗೆಲ್ಲ ರೈತರಿಗೆ ಮಾಹಿತಿ ಕೊಟ್ಟಿದ್ವಿ. ಇನ್ನು ಮುಂದೆ ನೀವು ಯಾರಾದ್ರೂ ಬೀಜ ಖರೀದಿ ಮಾಡಿದಾಗ ಆ ಲೇಬಲ್ ಅಲ್ಲಿ ನಿಮಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಗೊತ್ತಿಲ್ಲ ಅಂದ್ರೆ ನಿಮ್ ಮಕ್ಕಳಿಗೆ ಅಥವಾ ಗೊತ್ತಿರ್ತಕ್ಕಂಥ ಮಾಹಿತಿ ತಿಳ್ಸಂಗ್ ಇದು ಮಾಡ್ರಿ. ಆ ಲೇಬಲ್ ನೋಡ್ಬೇಕು, ಈ ಒಂದು ತಳಿ ಮುಂಗಾರಿ ಸೂಕ್ತವಾಗಿದೆಯೋ ಹಿಂಗಾರಿ ಸೂಕ್ತವಾಗಿದೆಯೋ ಅದನ್ನೆಲ್ಲ ಮಾಹಿತಿ ತಂದು ತದನಂತರ ನೀವು ಬಿತ್ತನೆ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ 20 ಎಕರೆ 30 ಎಕರೆ ಬಿತ್ತನೆ ಮಾಡ್ತಾರೆ, ಇಷ್ಟು ಯೂಸ್ ಕ್ವಾಂಟಿಟಿ ಏರಿಯಾದಲ್ಲಿ ನಾವು ಬೆಳೆ ನಷ್ಟ ಮಾಡಿದಾಗ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ಈ ವರ್ಷ ನಾವು ಒಂದು 20-35 ಪ್ಲಾಟ್ಗಳು ಜಮೀನುಗಳು ತಾಕುಗಳು ರೈತರು ಅದಕ್ಕೆ ಭೇಟಿ ಮಾಡಿ ಈ ಒಂದು ಸಮಸ್ಯೆ ನಾವು ಈ ಸರಿ ನೋಡಿದೀವಿ ಸರ್. ಬಳ್ಳಾರಿ ಜಿಲ್ಲೆನಲ್ಲಿ ಸರ್ ಈಗ ಸರ್ಕಾರ ಇದೆ, ನಿಮ್ಮಂತ ಕೆ ವಿ ಕೆ ಸೆಂಟರ್ಗಳಿದಾವೆ, ಈ ತರದ ಒಂದು ಮಾರ್ಕೆಟ್ ಅಲ್ಲಿ ಈ ರೀತಿ ಮೋಸ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವ ಏನಾದ್ರೂ ನಿಯಮಗಳು ಇದಾವಾ ಸರ್, ಅಥವಾ ಏನಾದ್ರೂ ಆತರ ಕಾವಲು ಪಡೆ ಇದೆಯಾ ಸರ್? ಹೇಗೆ ಸರ್ ಅದನ್ನ ನಮ್ಮ ಕೃಷಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಕೃಷಿ ವಿಷಯದಲ್ಲಿ ಸಮಸ್ಯೆ ಆಗಲ್ಲ ಸರ್. ಈ ಡೀಲರ್ ಶಾಪ್ ಇಂದ ಬೀಜಗಳು ಏನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಆ ಬೀಜ ಏನು ಬರ್ತದವಲ್ಲ ಸರ್, ಅಲ್ಲಿ ಅವರು ಡೀಲರ್ ಶಾಪ್ ಅಲ್ಲಿ ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರೋದು ಅವ್ರಿಗೆ, ರೈತರಿಗೆ ಕೊಡ್ತಾ ಇಲ್ಲ ಸರಿಯಾದ ಮಾಹಿತಿ. ಅವ್ರು ಹೋದ ತಕ್ಷಣ ಬೀಜ ಕೇಳ್ತಾರೆ, ಮೆಕ್ಕೆಜೋಳ ಕೊಡ್ರಿ ಅಂದ್ರೆ ಒಂದು ಯಾವ್ದು ಹೈಬ್ರಿಡ್ ಬೀಜ ಕೊಡ್ತಾರೆ ಸರ್. ಆ ಪ್ಯಾಕೆಟ್ ಮೇಲಿರ್ತಕ್ಕಂಥ ಮಾಹಿತಿ ಅವ್ರೂ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಬಿಟ್ಟು ರೈತರಿಗೆ ಹೇಳ್ಬೇಕು, ನೋಡಪ್ಪ ನೀವು ಮುಂಗಾರಿ ಬಿತ್ತಂಗಿದ್ರೆ ಈ ಹೈಬ್ರಿಡ್ ಹಾಕ್ರಿ, ಹಿಂಗಾರಿ ಬಿತ್ತಂಗಿದ್ರೆ ಈ ಹೈಬ್ರಿಡ್ ಸೂಕ್ತವಾಗಿದೆ ಅಂತ ಮಾಹಿತಿ ಕೊಟ್ಬಿಟ್ಟು ರೈತರಿಗೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಅದು ಅವರು ಮಿನಿಮಮ್ ಎಷ್ಟು ಒಂದಿಷ್ಟು ತಾಂತ್ರಿಕತೆ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ರೈತರಿಗೆ. ಅದೇ ಬೀಜ ಮಾರಾಟ ಮಾಡೋದೇ ಅಲ್ಲ, ಅದ್ರ ಜೊತೆಗೆ ಬೀಜ ಮಾರಾಟ ಜೊತೆಗೆ ಅವರು ಕನಿಷ್ಠ ಆದ್ರೆ ಒಂದಿಷ್ಟು ಮಾಹಿತಿ ರೈತರಿಗೆ ಕಲಿಸಬೇಕಾಗುತ್ತೆ ಅವರು. ಈಗ ಬಹಳ ಮುಖ್ಯವಾಗಿ ನಮ್ಮ ರೈತರು ಬೀಜಗಳನ್ನ ಖರೀದಿ ಮಾಡುವಾಗ ತಮ್ಮ ಹವಾಮಾನಕ್ಕೆ ತಮ್ಮ ಪ್ರದೇಶಕ್ಕೆ ಹೊಂದಾಣಿಕೆ ಆಗುತ್ತೆ ಇಲ್ಲ ಇದನ್ನ ಅವರು ಗಮನಿಸಬೇಕು. ಎರಡನೇದು ಬಹಳ ಮುಖ್ಯವಾಗಿ ಆ ಬೀಜಗಳ ಬಿತ್ತನೆಯ ಅವಧಿಯನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅದರ ವ್ಯಾಲಿಡಿಟಿ, ಬಿತ್ತನೆ ಬೀಜದ ಅದರ ವ್ಯಾಲಿಡಿಟಿ ಏನಿದೆ ಅದನ್ನು ಸಹಿತ ಗಮನಿಸಬೇಕು. ಜೊತೆಗೆ ಮುಖ್ಯವಾಗಿ ಅದು ಹಿಂಗಾರಿಗೆ ಬಿತ್ತನೆ ಬೀಜವೋ ಮುಂಗಾರಿಗೆ ಬಿತ್ತನೆ ಬೀಜವೋ ಇದನ್ನ ಗಮನಿಸಬೇಕು. ಇಷ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಉತ್ತಮ ಬಿತ್ತನೆ ಬೀಜಗಳು ರೈತರ ಕೈಗೆ ಸಿಗ್ತವೆ. ಮಾರಾಟೆಯ ಭರದಲ್ಲಿ ಎಷ್ಟೋ ಸಲ ರೈತರು ಮೋಸ ಹೋಗುವ ಸಾಧ್ಯತೆಗಳಿರ್ತದೆ, ಇಂಥದನ್ನ ಸ್ವಲ್ಪ ಜಾಗೃತೆ ವಹಿಸಿಕೊಳ್ಬೇಕು. ಮಾರಾಟ ಮಾಡೋರು ಸಹಿತ ಇದನ್ನು ಸರಿಯಾಗಿ ರೈತರಿಗೆ ಗಮನಕ್ಕೆ ತರಬೇಕು ಅಂತ. ಸರ್ ಇಷ್ಟೆಲ್ಲ ನೀವು ಹೇಳೋದ್ ಪ್ರಕಾರ ನೋಡಿದ್ರೆ ಬೀಜಕ್ಕೂ ಒಂದು ತನ್ನದೇ ಆಗಿರ್ತಕ್ಕಂಥ ಗುಣಧರ್ಮಗಳು ಇದಾವೆ ಅಂತಕ್ಕಂಥದ್ದು ವ್ಯಕ್ತವಾಗ್ತದೆ. ಈ ಬೀಜದ ನಿಜವಾದ ಗುಣಧರ್ಮಗಳು ಏನು ಸರ್? ಸರ್ ಬೀಜದ ಗುಣಧರ್ಮ ಅಂದ್ರೆ ನಾವು ಅನುವಂಶಿಕ ಶುದ್ಧತೆ ಅಂತ ಕರಿತೀವಿ, ಜೆನೆಟಿಕ್ ಪ್ಯೂರಿಟಿ ಅಂತ ಕರಿತೀವಿ. ಅನುವಂಶಿಕ ಶುದ್ಧತೆ ಅಂದ್ರೆ ಯಾವುದೇ ಒಂದು ತಳಿ ವಿಜ್ಞಾನಿ ತಳಿ ಬಿಡುಗಡೆ ಮಾಡಿದಾಗ ಅದರ ಒಂದು ಗುಣಧರ್ಮಗಳು ಈ ರೀತಿ ಇರಬೇಕಂತ ಇರ್ತದೆ. ಆದ್ರೆ ಗಿಡದ ಎತ್ತರ ಇಷ್ಟಿರ್ಬೇಕು, ಆ ಗಿಡದ ಒಂದು ಎಲೆಯ ಬಣ್ಣ ಈ ತರ ಇರಬೇಕು, ಅದರ ಕಾಂಡ ಈ ತರ ಬಣ್ಣ ಇರಬೇಕು, ಎಲೆಯ ಆಕಾರ ಈ ತರ ಇರಬೇಕು, ಈ ತರ ಎಲ್ಲ ಗುಣಧರ್ಮ ಇರ್ತಾರೆ. ಆ ರೀತಿಯ ಗುಣಧರ್ಮಗಳು ನಾವು ಎಷ್ಟೇ ವರ್ಷ ಬೆಳೆದ್ರೂ ಸಹ ಆ ಒಂದು ತಳಿ ಆ ಗುಣಧರ್ಮಗಳನ್ನು ಬಿಟ್ಟು ಹೋಗಬಾರದು. ಹಾಗೆ ಇಲ್ಲ ಏನಾಗುತ್ತೆ ಅಂದ್ರೆ ಬೆರಕೆ ಆಗ್ಬಿಡ್ತಾವ ಸರ್. ಈಗ ಈ ಒಂದು ಬೀಜದ ಜೊತೆಗೆ ಬೇರೆ ಬೀಜಗಳು ಬೆರಕೆ ಮಿಶ್ರಣಗೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಮಿಶ್ರಣಗೊಂಡಾಗ ಬೀಜದ ಒಂದು ಶುದ್ಧತೆ ಹಾಳಾಗುತ್ತೆ. ಸೊ ಬೀಜದ ಶುದ್ಧತೆ ಹಾಳಾಯ್ತಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಮಾರಾಟಕ್ಕೆ ನೀವು ಅಲ್ಲಿ ಹಾಕ್ತಾಗ ನಿಮ್ಗೆ ಉತ್ತಮವಾದ ನಿಮ್ಗೆ ರೇಟ್ ಸಿಗಲ್ಲ. ಬೇರೆ ಬೇರೆ ಬಣ್ಣದ ಬೀಜಗಳಿದ್ದು ಒಂದೇ ರಾಶಿನಲ್ಲಿ ಬೇರೆ ಬೇರೆ ಬಣ್ಣದ ಬೀಜ ಇತ್ತಂದ್ರೆ ನಿಮ್ಗೆ ರೇಟ್ ಸಿಗಲ್ಲ ಅಲ್ಲಿ. ಎಷ್ಟೋ ಜನ ರೈತರು ಪಕ್ಕದಲ್ಲಿ ನೋಡಿ ಇವನ್ ರಾಶಿಗೆ ಎಷ್ಟೊಂದು ರೇಟ್ ಸಿಕ್ತು ನನಗೆ ಸಿಗ್ತಾ ಇಲ್ಲ ಅಂತಾರೆ, ಈ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಅದಕ್ಕೆ ಕೆಲವು ಟೈಮಲ್ಲಿ ನಾವು ಬೀಜ ಉದ್ಯ ಒಂದು ಇದಕ್ಕೆ ಏನಾಗುತ್ತೆ ಅಂದ್ರೆ ಅನುವಂಶಿಕ ಶುದ್ಧತೆ ಕಾಪಾಡಬೇಕಂದ್ರೆ ಎಸ್ಪೆಷಲಿ ತೊಗರಿ ಯಾರು ಬಿತ್ತನೆ ಮಾಡ್ತಾರೆ, ಮೆಕ್ಕೆಜೋಳ ಯಾರ್ಯಾರು ಬಿತ್ತನೆ ಮಾಡ್ತಾರೆ, ಇದಕ್ಕೆ ಪರಕೀಯ ಪರಾಗಸ್ಪರ್ಶ ಬೆಳೆ ಅಂತ ಕರಿತೀವಿ. ಒಂದು ತಳಿಯಿಂದ ಇನ್ನೊಂದು ತಳಿಗೆ ಕನಿಷ್ಠ ನಾವು 200 ಮೀಟರ್ ಅಂತರ ಕೊಡಬೇಕಾಗತ್ತೆ. 200 ಮೀಟರ್ ಅಂತರ ದೂರದ ಬಿತ್ತನೆ ಮಾಡಿದಾಗ ನಾವು ಇಂದು ಈ ಒಂದು ಶುದ್ಧತೆನ ನಾವು ಅನುವಂಶಿಕ ಶುದ್ಧತೆ ಕಾಪಾಡಬಹುದು. ಸೊ ಎರಡನೇದಾಗಿ ಮೊಳಕೆ ಶಕ್ತಿ ಸರ್. ಸೊ ಮೊಳಕೆ ಶಕ್ತಿ ನಾವು ಪ್ರತಿ ಸಾರಿ ಬಿತ್ತನೆ ಬೀಜ ಬಿತ್ತಕ್ಕಿಂತ ಮುಂಚೆ ನಾವು ಮೊಳಕೆ ಪ್ರಮಾಣ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀವಿ. ಉದಾಹರಣೆಗೆ ಮೆಕ್ಕೆಜೋಳ 90% ಬಂದ್ರೆ ಮೆಕ್ಕೆಜೋಳ ಪಾಸ್. ನೀವು ಕಡಲೆ 85% ಬರ್ಬೇಕು, ಕಡಲೆ ಹಿಂಗಾರು ಕಡಲೆ, ಸೋಯಾಬೀನ್ 70% ಬರ್ಬೇಕು. ಹಾಗೆ ಈ ರೀತಿ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ನಿರ್ದಿಷ್ಟವಾದ ಮೊಳಕೆ ಪ್ರಮಾಣ ಇದೆ. ಆ ನಿರ್ದಿಷ್ಟವಾದ ಪ್ರಮಾಣ ಇರ್ಲೇಬೇಕು, ಆ ಒಂದು ಬಿತ್ತನೆ ಬೀಜ ಪಾಕೆಟ್ ನಲ್ಲಿ ಪಾಸ್ ಆಗಬೇಕಂದ್ರೆ ಅಷ್ಟು ಇರ್ಲೇಬೇಕು ಸರ್. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇತ್ತಂದ್ರೆ ಪ್ರಮಾಣ ಅದು ಬೀಜ ಮೊಳಕೆ ಫೇಲ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಅದು ಎರಡನೇ ಒಂದು ಬೀಜದ ಗುಣಧರ್ಮ. ಮೂರನೇದೇನಪ್ಪ ಅಂದ್ರೆ ಬೀಜದ ಬಲ. ಸೊ ಬೀಜದ ಬಲ ಏನಂತಂದ್ರೆ ನಾವು ಬಿತ್ತನೆ ಮಾಡಿರ್ತಕ್ಕಂತ ಒಂದು ಮಣ್ಣಿನಲ್ಲಿ ಬೀಜ ಬಿತ್ತನೆ ಆಗ್ತಾಗ ಆ ಬೀಜ ವೇಗವಾಗಿ ಅದು ಭೂಮಿಯಿಂದ ಬಂದ್ಬಿಟ್ಟು ಅದರ ಒಂದು ಕಾಂಡಗಳು ಎಲೆಗಳು ಬೆಳವಣಿಗೆ ಬಹಳ ಫಾಸ್ಟ್ ಆಗಿ ಬೆಳೀತಾ ಇದೆ ಸರ್ ಬೀಜ ಬಲ ಅಂದ್ರೆ. ಸೊ ಅದು ಬೀಜ ಬಲ ಯಾವಾಗ ಇರುತ್ತೆ ಅಂದ್ರೆ ಒಂದೇ ಗಾತ್ರದ ಬೀಜ ಒಂದು ದೃಢವಾದ ಬೀಜ ಇದ್ದಾಗ ಮಾತ್ರ ಈ ಒಂದು ದೃಢವಾದ ಸಸಿ ಬರಕ್ ಸಾಧ್ಯತೆ ಇದೆ. ಇದನ್ನು ಒಂದು ಗುಣಧರ್ಮ. ತದನಂತರ ಭೌತಿಕ ಶುದ್ಧತೆ. ಸೊ ಭೌತಿಕ ಶುದ್ಧತೆ ನಾವು ಬೀಜ ರಾಶಿ ಮಾಡಿದ ಮೇಲೆ ಅಂದ್ರೆ ಕಸ ಕಡ್ಡಿ ಮಣ್ಣು ಬೇರೆ ಎಲ್ಲಾ ಜಡ ವಸ್ತು ಎಲ್ಲಾ ಸೇರ್ಕೊಂಡಿರುತ್ತೆ. ಅದನ್ನು ನಾವು ಚೆನ್ನಿ ಮಾಡಿದಾಗ ಸಂಸ್ಕರಣೆ ಮಾಡಿದಾಗ ಅದರಲ್ಲಿ ಶುದ್ಧವಾದ ಬೀಜ ಎಲ್ಲ ಒಂದ್ ಕಡೆ ಹೋಗುತ್ತೆ, ಒಡೆದಿರ್ತಕ್ಕಂಥ ಕಾಳೆಲ್ಲ ಒಂದ್ ಕಡೆ ಹೋಗುತ್ತೆ, ಕಸ ಕಡ್ಡಿ ಎಲ್ಲ ಒಂದ್ ಕಡೆ ಹೋಗುತ್ತೆ. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಶೇಕಡ 98% ನಾವು ಭೌತಿಕ ಶುದ್ಧತೆ ಕಾಪಾಡಬೇಕು. 98% ಇತ್ತಪ್ಪ ಅಂದ್ರೆ ಅದು ಶುದ್ಧವಾದ ಬೀಜ ಅಂತ ಕರಿತೇವೆ ಸರ್. ತದನಂತರ ನಾವು ಬೀಜದ ಬಣ್ಣ ಹೊಳಪು ಎಲ್ಲ ಶೈನಿಂಗ್ ಎಲ್ಲ ಒಂದೇ ನಾವು ಸಂಸ್ಕರಣೆ ಮಾಡಿದ್ಮೇಲೆ ಅಲ್ಲ ಒಂಥರ ಒಂದೇ ಬಣ್ಣ ಆಕಾರ ಎಲ್ಲ ಕಾಣ್ತಾ ಇರುವಾಗ ಬೀಜವು ಒಂದು ಸಣ್ಣದು ಒಂದು ದೊಡ್ಡದು ಒಂದು ಬಿಳೆ ಬೀಜ ಒಂದು ಕಪ್ಪು ಬೀಜ ಇದ್ರೆ ಅವು ಬೀಜದ ಒಂದು ಗುಣಧರ್ಮ ಅಂತ ನಾವು ಕರೆಯಲ್ಲ. ಇವೆಲ್ಲವೂ ನಾವು ಬೀಜದ ಅದರ ತದನಂತರ ಕೊನೆಯದಾಗಿ ತೇವಾಂಶ. ಸೊ ಬೀಜದಲ್ಲಿ ತೇವಾಂಶ ನಾವು ಆಹಾರ ಧಾನ್ಯ ಅಂತ ಕರಾಂಡಾಗ ಜೋಳ ಸಜ್ಜೆ ಭತ್ತ ಇವುಗಳ ಒಂದು ತೇವಾಂಶ 12-13% ಇರ್ಬೇಕು ಸರ್ ತೇವಾಂಶ. ನೀವು ದ್ವಿದಳ ಧಾನ್ಯದಲ್ಲಿ ಒಂದಾಗ ನಿಮ್ಗೆ 9-10% ಬೇಕಾಗುತ್ತೆ. ಎಣ್ಣೆಕಾಳು ಬೀಜದಲ್ಲಿ 8-9% ತೇವಾಂಶ ನಾವು ಕಾಪಾಡಿಬಿಟ್ಟು ಅವನ್ನ ಸಂಗ್ರಹಣೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ತರಕಾರಿ ಬೀಜ ಅಂತ ತಗೊಂಡಾಗ ಅದರಲ್ಲಿ 7-8% ತೇವಾಂಶ ಇದ್ದಾಗ ನಾವು ಅಂದ ನಿರ್ದಿಷ್ಟ ತೇವಾಂಶದಲ್ಲಿ ನಾವು ಬೀಜಗಳನ್ನ ಚೀಲದಲ್ಲಿ ಸಂಗ್ರಹಣೆ ಮಾಡಿ ನಾವು ಶೇಖರಣೆ ಮಾಡಿದಾಗ ಬೀಜಗಳು ನಮ್ಗೆ ಸುಮಾರು ದಿವಸ ನಮ್ಗೆ ಅವು ಬಿತ್ತನೆಗೆ ಉಪಯೋಗ ಬರ್ತಾವೆ ಸರ್. ಅವು ಹಾಗೆ ಇವೆಲ್ಲ ಬೀಜದ ಒಂದು ಗುಣಧರ್ಮಕ್ಕೆ ಸಂಬಂಧಪಡಿತಕ್ಕಂತ ಮಾಹಿತಿ ಸರ್. ಇದು ಸರ್ ಈಗ ತುಂಬಾ ವಿವರವಾಗಿ ಹೇಳಿದ್ರಿ ಬೀಜ ಗುಣಧರ್ಮಗಳು ಹೇಗಿರಬೇಕು, ಅದು ಅನುಭವಿಸುವಾಗಿ ಶುದ್ಧವಾಗಿರಬೇಕು, ಭೌತಿಕವಾಗಿ ಶುದ್ಧವಾಗಿರಬೇಕು, ಆಮೇಲೆ ಮೊಳಕೆ ಪ್ರಮಾಣದಲ್ಲಿ ಇಷ್ಟು ಕೆಲವು ಬೆಳೆಗಳಿಗೆ ಇಷ್ಟು ಪರ್ಸೆಂಟೇಜ್ ಇರಲೇಬೇಕು ಅಂತ. ಈಗ ಒಬ್ಬ ಸಾಮಾನ್ಯ ರೈತ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಇಂತಹ ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಇರ್ತದ ಸರ್? ಅಥವಾ ಈಗ ಸರ್ಕಾರ ಅಥವಾ ನಿಮ್ಮ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು ಶಿಫಾರಸು ಮಾಡಿದ ಕಂಪನಿಗಳು ಆ ಕಂಪನಿಗಳ ಬೀಜಗಳಲ್ಲಿ ಈ ಎಲ್ಲ ಗುಣಧರ್ಮಗಳು ಇರುತ್ತಾ ಸರ್? ಹೇಗೆ ಇರುತ್ತೆ ಸರ್? ಈಗ ನಾವು ಯಾವುದೇ ಒಂದು ಸಂಸ್ಥೆ ಸರ್ಕಾರಿ ಸಂಸ್ಥೆನಲ್ಲಿ ಬೀಜ ಉತ್ಪಾದನೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಾರೆ ಕಡ್ಡಾಯವಾಗಿ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಬೀಜ ಪ್ರಮಾಣೀಕರಣ ಮಾಡೋದು ಸ್ವಇಚ್ಛೆ, ಬಟ್ ಕಡ್ಡಾಯವಾಗಿ ಲೇಬಲ್ ಎಲ್ಲರೂ ಹಾಕ್ಬಿಟ್ಟು ಬೀಜ ಮಾರಾಟ ಮಾಡ್ಬೇಕಂತ ಒಂದು ಬೀಜ ಕಾಯ್ದೆ ಪ್ರಕಾರ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ಬೀಜ ನಾವು ಮಾರಾಟ ಮಾಡ್ಬೇಕಾರೆ ತದನಂತರ ಇವೆಲ್ಲ ಬೇರೆ ಬೇರೆ ಹಂತದಲ್ಲಿ ರೈತರಿಗೆ ನಾವು ಕಡ್ಡಾಯವಾಗಿ ನಾವು ಇದೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ ಸರ್. ಅವ್ರು ಈ ರೀತಿ ನೀವು ಸಂರಕ್ಷಣೆ ಮಾಡಿ, ಈ ತರ ನೀವು ಪರೀಕ್ಷೆ ಮಾಡಿ, ಈ ತರ ಎಲ್ಲ ಹಂತದಲ್ಲಿ ನಾವು ಅವರಿಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಈ ರೀತಿ ನಾವು ಈ ನಿಟ್ಟಿನಲ್ಲಿ ನಾವು ಬೀಜಗಳನ್ನ ಒಂದು ಪರೀಕ್ಷೆ ಮಾಡಕ್ ಏನ್ ರೈತರು ಬಿತ್ತನೆ ಬೀಜ ಯಾವ ರೀತಿ ಪರೀಕ್ಷೆ ಮಾಡಕ್ ಸರ್ ಅಂದ್ರೆ ಈ ಮನೆಯಲ್ಲಿ ಈಗ ಒಂದು ಪ್ಲಾಸ್ಟಿಕ್ ಟ್ರೇ ತಗೊಳ್ಳೋದು, ಆ ಪ್ಲಾಸ್ಟಿಕ್ ಟ್ರೇ ನಲ್ಲಿ ಉಸ್ಕು ಮರಳು ಅಂತೀವಿ, ಮರಳು ಹಾಕ್ಬಿಟ್ಟು ಅದರಲ್ಲಿ 100 ಬೀಜ ಎಣಿಕೆ ಮಾಡಿ 100 ಬೀಜ ನಾವು ಆ ಮರಳಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ತದನಂತರ ಒಂದು ಮಣ್ಣು ಮುಚ್ಚಿ ಬೆಳಿಗ್ಗೆ ಸಾಯಂಕಾಲ ನೀರು ಹಾಕ್ತಾ ಇರ್ತೀವಿ ಸರ್. ಪ್ರತಿ ದಿವಸ ಒಂದು 8-10 ದಿವಸಕ್ಕೆ ನಾವು ಆಗಿರ್ತಕ್ಕಂಥ 100 ಬೀಜದಲ್ಲಿ ಎಷ್ಟು ಬೀಜ ಮೊಳಕೆ ಬಂದು ಅಂತ ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಾಗುತ್ತದೆ. ರೈತರು ಸ್ವಂತ ಬೀಜ ಈ ರೀತಿ ಮಾಡ್ಕೋಬಹುದು, ಪರೀಕ್ಷೆ ಮಾಡಬಹುದು ಮಾಡ್ಬೋದು ನೆಲದಲ್ಲಿ ಹಾಕಿದ್ರು ಅದು ಬರ್ತವೆ ಕರೆಕ್ಟ್ ಅಂದ್ರೆ ಎಣಿಕೆ ಮಾಡಿ ಹಾಕ್ಬೇಕು ನಾವು, ಸುಮ್ನೆ ಒಂದು ಬಕ್ಷ ತಗೊಂಡ್ಬಿಟ್ಟು ಬೀಜ ಹಾಕಿ ಗೊತ್ತಾಗಲ್ಲ ಗೊತ್ತಾಗಲ್ಲ. ನೂರು ಬೀಜ ಬೇರೆ ಬೇರೆ ಪದ್ಧತಿನಲ್ಲಿ ಮಡಿ ಮಾಡಿ ಆದ್ರೂ ಹಾಕ್ಬಹುದು, ನೀವು ಪ್ಲಾಸ್ಟಿಕ್ ಟ್ರೇನ್ ಅಂದ್ರೆ ಹಾಕ್ಬಹುದು, ಅಥವಾ ಮನೆಯಲ್ಲಿ ನ್ಯೂಸ್ ಪೇಪರ್ ಬಂದಿರ್ತಾವ ಸರ್ ಆ ಪೇಪರ್ ಕಟ್ ಮಾಡ್ಬಿಟ್ಟು ಆ ಪೇಪರ್ ನಲ್ಲಿ ಒಂದಿಷ್ಟು ನೀವು 40 ಇಂಚ್ ಉದ್ದ ಒಂದು 36 ಇಂಚ್ ಅಗಲದಲ್ಲಿ ಆ ಪೇಪರ್ ಅನ್ನ ಒಂದು 1 ನಿಮಿಷ ನೆನೆ ಹಾಕಿ ಆ ಬೀಜನ ಆ ಪೇಪರ್ ಅಲ್ಲಿ 1 ಇಂಚ್ ಅಂಗಳದಲ್ಲಿ 1 ಇಂಚ್ ಅಂಗಳ ದೂರದಲ್ಲಿ ಬೀಜನ ದೂರ ದೂರ ಇಟ್ಬಿಟ್ಟು 100 ಬೀಜ ಇಡ್ಬೇಕು ಸರ್ ನಾವದಲ್ಲಿ ಇಟ್ಬಿಟ್ಟು ನಾವು ಅದನ್ನ ಒಂದು ತಂಪಾದ ಜಾಗದಲ್ಲಿ ಸುತ್ತಿ ಇಟ್ಬಿಟ್ರೆ ನಮಗೆ ಒಂದು 10 ದಿವಸ ಆದ್ಮೇಲೆ ಬಿಚ್ಚಿ ನೋಡಿದ್ರೆ ನಮಗೆ ಮೊಳಕೆ ಪ್ರಮಾಣ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ಸರ್ ಅದರಲ್ಲಿ. ಆ ಪದ್ಧತಿ ಮಾಡ್ಬೋದು. ನಮ್ ಪೇಪರ್ ಸಿಕ್ಕಿಲ್ಲ ಅಂದ್ರೆ ಬೆಸ್ಟ್ ಅಂದ್ರೆ ಪ್ಲಾಸ್ಟಿಕ್ ಟ್ರೇ, ಪ್ಲಾಸ್ಟಿಕ್ ಟ್ರೇ ತಗೊಳ್ಳೋದು, ಅದರಲ್ಲಿ ಮಣ್ಣು ತುಂಬೋದು, ಅದರಲ್ಲಿ 100 ಬೀಜ ಎಣಿಕೆ ಮಾಡಾಕೋದು, ಒಂದು 10 ಡೇಸ್ ನಾವು ನೀರು ಹಾಕ್ತಾ ಇರೋದು ಬೆಳಿಗ್ಗೆ ಸಾಯಂಕಾಲ. ಅದಾದ ನಂತರ ನಮಗೆ ಹಾಕಿರ್ತಕ್ಕಂಥ 100 ಬೀಜದಲ್ಲಿ ಎಷ್ಟು ಬೀಜ ಮೊಳಕೆ ಬಂದಿರೋದು ಮಾಹಿತಿ ಗೊತ್ತಾಗುತ್ತೆ. ಈ ನಿರ್ದಿಷ್ಟವಾದ ಒಂದು ಶೇಕಡವಾರು ಪ್ರಮಾಣ ನೋಡ್ಕೊಂಡ್ಬಿಟ್ಟು ರೈತರು ಮುಂದಿನ ಸ್ಟೆಪ್ ತಗೋಬಹುದು, ಇದನ್ನ ನಿತ್ಯ ಮಾಡ್ಬೇಕೋ ಅಥವಾ ಮಾಡಬಾರ್ದ ಅವ್ರಿಗೊಂದು ನಿರ್ದಿಷ್ಟವಾದ ಒಂದು ಮಾಹಿತಿ ಸಿಗುತ್ತೆ. ಇಲ್ಲ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಅನುಮಾನ ಇಟ್ಕೊಂಡು ನಾಳೆ ಬಿತ್ತನೆ ಬೀಜ ಬಿತ್ತನೆ ಮಾಡಿದಾಗ ಬಂದಿಲ್ಲ ಅಂದ್ರೆ ಹಾಕಿರ್ತಕ್ಕಂಥ ಪರಿಕರಗಳೆಲ್ಲ ನಮಗೆ ನಷ್ಟ ಆಗ್ಬಿಟ್ಟು ರೈತರಿಗೆ ಕೊನೆ ನಷ್ಟದಲ್ಲಿ ಇತ್ತ ಅವರು. ಸರಿ, ಈಗ ನೀವ್ ಹೇಳೋದ್ ನೋಡಿದ್ರೆ ಕೃಷಿ ಒಂದು ವಿಜ್ಞಾನನೇ, ಅದು ಒಂದು ವ್ಯವಸ್ಥಿತವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅದು. ಆ್ಯಕ್ಚುಲಿ ವ್ಯವಸ್ಥಿತವಾಗಿಯೇ ಕೃಷಿ ಮಾಡಬೇಕು ಅಂತಕ್ಕಂಥದ್ದು. ರೈತರಿಗೆ ಈ ಬಗ್ಗೆ ಯಾವ ರೀತಿಯ ತರಬೇತಿಗಳಾಗುತ್ತೆ ಸರ್, ಬೀಜಗಳ ಒಂದು ಪರೀಕ್ಷೆ ಮಾಡೋದ್ರ ಬಗ್ಗೆ, ಆಯ್ಕೆ ಮಾಡೋದ್ರ ಬಗ್ಗೆ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇರ್ತಾವ ಹೇಗೆ ಸರ್? ಹೌದು ಸರ್, ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ರಾಯಚೂರು ಬೀಜ ಘಟಕ ರಾಯಚೂರಲ್ಲಿದೆ. ಅದೇ ರೀತಿ ನಮ್ಮ ಒಂದು ಅಗ್ರಿಂದಲ್ಲಿ ಬೀಜ ಘಟಕನೂ ಇದೆ. ಬೇರೆ ಬೇರೆ ಕೆವಿಕೆ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಸಹ ಇನ್ನು ಬೀಜ ಮೊಳಕೆ ಪರೀಕ್ಷೆ ಬಗ್ಗೆ ಬೇರೆ ಬೇರೆ ತರಬೇತಿ ನಾವು ಕಾರ್ಯಕ್ರಮ ಅಂದ್ಕೊಂಡಾಗ ಇದ್ರ ಬಗ್ಗೆ ಮಾಹಿತಿ ಕೇಳಿ ರೈತರಿಗೆ ಕೊಡ್ತಾ ಇದ್ದೀವಿ ಸರ್. ಇನ್ನೊಂದು ಏನಂದ್ರೆ, ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಪ್ರತಿ 6 ತಿಂಗಳಿಗೆ ಕಡ್ಡಾಯವಾಗಿ ರೈತರನ್ನ ಕರೆಸ್ಬಿಟ್ಟು ನಾವು ರೈತರಿಗೆ ತರಬೇತಿ ಕೊಡ್ತಾ ಇದ್ದೀವಿ ಸರ್. ಅಕ್ಕಪಕ್ಕದ ರೈತರು, ಈಗ ನಮ್ಮ ಸಂಶೋಧನಾ ಕೇಂದ್ರ ಅಕ್ಕಪಕ್ಕ ಬರ್ತಕ್ಕಂಥ ರೈತರುಗಳಿಗೆ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ಕರೆಸ್ಬಿಟ್ಟು ಅವ್ರಿಗೆ ಏನೆಲ್ಲ ಮಾಹಿತಿ ಬೇಕಾದ್ರ ಬಗ್ಗೆ ಕೊಡ್ತೀವಿ. ಮುಂಗಾರು ಸ್ಟಾರ್ಟ್ ಆಯ್ತೀವಿ, ಎಷ್ಟೋ ಜನ ರೈತರು ಹೇಳ್ತಾರೆ ಸರ್, ನಮ್ಮ ಮನೇಲಿ ಬೀಜ ಇಟ್ಕೊಂಡಿದೀವಿ, ನಾವು ಬೀಜ ಬಿತ್ತನೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ನಾವು ಅವ್ರಿಗೆ ತರಬೇತಿಯಲ್ಲಿ ಮಾಹಿತಿ ಕೊಡ್ತೀವಿ. ಈ ಸ್ವಂತ ಬೀಜ ಇದ್ದಾಗ ಈ ರೀತಿ ನೀವು ಸ್ವಲ್ಪ ಬೀಜ ಮೊಳಕೆ ಪರೀಕ್ಷೆ ಮಾಡ್ಕೊಳ್ರಿ, ತದನಂತರ ಕೀಟಬಾಧೆನ ಪ್ರಮಾಣ ಜಾಸ್ತಿ ಇದೆ ನೋಡ್ರಿ ಅಂತವೆಲ್ಲ ನೋಡ್ಬಿಟ್ಟು ತದನಂತರ ಶುದ್ಧವಾದ ಬೀಜ ಇತ್ತಂದ್ರೆ ನೀವು ಧೈರ್ಯವಾಗಿ ಬಿತ್ತಬಹುದು, ಬಿತ್ತನೆ ಮಾಡಬಹುದು. ಈ ರೀತಿ ಒಂದು ಮಾಹಿತಿಗಳು ನಾವು ತರಬೇತಿ ರೈತರಿಗೆ ನಾವು ಪ್ರತಿ ವರ್ಷ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತಾ ಇರ್ತೀವಿ ಸರ್, ಕಡ್ಡಾಯವಾಗಿ. ಇನ್ನೊಂದು ವಿಷಯ ಏನಂದ್ರೆ ಸರ್, ಈಗ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಿಂದ ಪ್ರತಿ ವರ್ಷ May 25 ಮುಂಗಾರು ಬೀಜ ದಿನೋತ್ಸವ ಅಂತ ಆಚರಿಸ್ತೀವಿ. ಅದೇ ರೀತಿ September 25 ಹಿಂಗಾರು ಬೀಜ ದಿನೋತ್ಸವ ಅಂತ ನಾವು ಯೂನಿವರ್ಸಿಟಿಯಿಂದ ಎಲ್ಲಾ ಸಂಶೋಧನಾ ಕೇಂದ್ರ, ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಳಪಡ್ತಕ್ಕಂಥ ಎಲ್ಲ ಪ್ರಾದೇಶಿಕ ಕೇಂದ್ರಗಳಲ್ಲೆಲ್ಲ ನಾವು ಇದನ್ನ ಕಡ್ಡಾಯವಾಗಿ ನಾವು ಆಚರಿಸ್ತೇವೆ ಸರ್. ನಾವು ಇದನ್ನ ಬೀಜ ದಿನೋತ್ಸವ, ಬೀಜ ದಿನೋತ್ಸವ ರೈತರ ಪಾಲ್ಗೊಳ್ಳುವಿಕೆ ಇರುತ್ತೆ ಸರ್ ಅದರಲ್ಲಿ? ಓ, ಕಡ್ಡಾಯವೇ ಸರ್. ನಾವು ಎಲ್ಲ ಪ್ರತಿಯೊಬ್ಬರಿಗೂ ರೈತರಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ರೈತರಿಗೆ, ನಮ್ಮ ಸಂಪತ್ತಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಅವ್ರಿಗೆ ನಾವು SMS ಮುಖಾಂತರ ಬೇರೆ ಬೇರೆ ನಾವು ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವರೆಲ್ಲ ನಮ್ದೇ ಒಂದು ಕಾರ್ಯಕ್ರಮ ಅಂತ ಬಹಳ ಖುಷಿಯಿಂದ ಬರ್ತಾರೆ ಸರ್. ಅವರು ಬಂದ್ಬಿಟ್ಟು ಆ ದಿನದ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಏನಂತ ಅಂದ್ರೆ, ನಮ್ಮಲ್ಲಿ ಮುಂಗಾರಲ್ಲಿ ಬಿಡುಗಡೆ ಯಾವ್ಯಾವ್ದು ಬೀಜ ಸಿದ್ಧಗೊಂಡಿದ್ದಾವೆ ಈಗ ಮಾರಾಟಕ್ಕೆ, ಈಗ May 25 ಮೊನ್ನೆ ನಾವು ಆಚರಿಸಿದೀವಿ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ಸಂಶೋಧನಾ ಕೇಂದ್ರದಲ್ಲಿ ಬೀಜ ಘಟಕದಲ್ಲಿ ಬೀಜ ಎಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ. ಈಗ ತೊಗರಿ ಬೀಜ ನಿಮ್ಗೆ, ಜೋಳದ ಬೀಜ ನಿಮ್ಗೆ, ಹೆಸರು ಬೀಜ, ಉದ್ದಿನ ಬೀಜ, ಮುಂಗಾರಿ ಕತ್ಕಂತ ಎಲ್ಲ ಬೀಜನು ಸಿದ್ಧತೆ ಆಗಿ ಪ್ಯಾಕಿಂಗ್ ಮಾಡಿ ರೈತರಿಗೆ ಒಂದು ತರಬೇತಿ ಕೊಡೋ ಮುಖಾಂತರ ಆ ದಿನದಲ್ಲೇ ನಾವು ಬೀಜ ಮಾರಾಟ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ಸರ್, ಕೊನೆಯದಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಯಾವ್ಯಾವ ಹೊಸ ತಳಿಗಳ ಬೀಜಗಳು ರೆಡಿಯಾಗಿದೆ ಸರ್ ಅದರಿಂದ? ಹೌದು ಸರ್, ಈಗ ಈ ಮುಂಗಾರು ಅಂತ ಬಂದ್ರೆ ಅತಿ ಹೆಚ್ಚಾಗಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆನಲ್ಲಿ ಬಿತ್ತಕ್ಕಂಥ ಬೆಳೆಗಳಪ್ಪ ಅಂದ್ರೆ ಹೆಸರು ಬೀಜ ಅಂತ ತಗೊಂಡಾಗ BGS 9 ಅಂತ ತಳಿ ಸರ್, ಇದು BGS 9 ಅಂತ ಕರಿತೀವಿ. ಈ ಒಂದು ತಳಿ 2014 ಕೃಷಿ ಸಂಶೋಧನಾ ಕೇಂದ್ರ ಬೀದರಿಂದ ಬಿಡುಗಡೆಗೊಂಡಿತ್ತು. ಆ ಬೀದರ್ ಭಾಗದಲ್ಲಿ ಅತಿ ಹೆಚ್ಚಾಗಿ ದ್ವಿದಳ ಧಾನ್ಯದ ಬೆಳೆಗಳು ಬೆಳೀತಾರೆ ಸರ್ ಅಲ್ಲಿ ಬೀದರಲ್ಲಿ. ಸೊ ಆ ಒಂದು ಭಾಗದಲ್ಲಿ ಈ ತಳಿ ಬಿಡುಗಡೆ ಆದಾಗ ಅದನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ ವರ್ಷ 2014 ಸುಮಾರು 600-700 ಕ್ವಿಂಟಲ್ ಉತ್ಪಾದನೆ ಮಾಡಿ ಆ ಒಂದು ಬೀಜವನ್ನ ಇತರೆ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ, ಕರ್ನಾಟಕ ರಾಜ್ಯದ ಸುಮಾರು ಭಾಗದ ಬೀಜ ನಿಗಮಕ್ಕೆ ಆ ಬೀಜವನ್ನ ಪೂರೈಕೆ ಮಾಡಲಾಯಿತು. ಅಲ್ಲಿಂದ ಅವರು ಬೇರೆ ಬೇರೆ ಒಂದು ಆ ತಾಲೂಕಿಗೆ ಆ ಒಂದು ರೈತರಿಗೆ ಸಂಬಂಧಪಟ್ಟಕ್ಕಂಥ ರೈತರಿಗೆಲ್ಲ ಬೀಜ ವಿತರಣೆ ಮಾಡಿ ಇವತ್ತು ಆ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಸರಿನ ಬೀಜ ತಳಿ ಯಾವ್ದಪ್ಪ ಚೆನ್ನಾಗಿರೋದು ಅಂದ್ರೆ BGS 9 ಅಂತ ಒಂದು ಒಳ್ಳೆ ಹೆಸರು ಬಂದಿದೆ. ಅದಕ್ಕೆ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿರ್ತಕ್ಕಂಥ BGS 9 ಬಹಳ ಚೆನ್ನಾಗಿರ್ತಕ್ಕಂಥ ತಳಿ. ಇದು ಕಾಯಿಗಳು ಉದ್ದ ಇದಾವೆ, ಒಂದು ಬೀಜದ ಸಂಖ್ಯೆ ಒಂದು ಕಾಯಲ್ಲಿ 18-20 ಬೀಜ ಇರ್ತವೆ. ಇದು ಮಿಷಿನ್ ಕಟಾವ್ ಸರ್, ಇದು ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್, ನಮ್ಗೆ ಯಾವ್ದೇ ಒಂದು ಲೇಬರ್ಗಳ ಅವಶ್ಯಕತೆ ಇರಲ್ಲ. ನಾವು ಮಿಷಿನ್ ಅಲ್ಲಿ ಮಾಗಿದ ನಂತರ ಮಾಗಿದ್ಮೇಲೆ ಅದನ್ನ ಮಿಷಿನ್ ಅಲ್ಲಿ ಒಂದೇ ದಿವಸ ರಾಶಿ ಮಾಡಿಬಿಟ್ಟು ನಾವು ಚೆನ್ನಾಗಿ ಒಣಿಸ್ಬಿಟ್ಟು ನಾವು ಮಾರಾಟ ಮಾಡಬಹುದು ಬೀಜನ. ಆ ಒಂದು ಯೋಗ್ಯವಾದ ಗುಣ ಈ ಒಂದು BGS 9 ತಳಿನಲ್ಲಿ ಇದೆ. ಸೊ ಅದೇ ರೀತಿ ನಿಮ್ಗೆ ತೊಗರಿ ಅಂತ ಬಂದಾಗ TS 3R ಅಂತ, ಇದು TS 3R ಅತಿ ಇದು ಗುಲ್ಬರ್ಗಾ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ರು. ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧ ರೈತರು ಬೆಳೀತಕ್ಕಂತ ತೊಗರಿ ಯಾವ್ದಪ್ಪ ತಳಿ ಅಂದ್ರೆ ಅದು TS 3R. ಈ ಒಂದು ತಳಿ ಇದು ಒಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ ಇದು ಪಿಂಕ್ ಅಂತಾರೆ. ಬಹಳಷ್ಟು ರೈತರು ಕೇಳಿದ್ರೆ ತಳಿ ಹೆಸರು ಹೇಳಲ್ಲ ಸರ್, ಪಿಂಕ್ ಪಿಂಕ್ ಇರುತ್ತೆ ನೋಡಿ ಸರ್, ಅದಾ ಸರ್ ಅಂತ. ಪಿಂಕ್ ಅಂದ್ರೆ ಅದ್ರ ಇದು ಫ್ಲವರ್ ಹೂವಿನ ಬಣ್ಣ ಪಿಂಕ್ ಇರುತ್ತೆ. ಈ ಒಂದು ತಳಿ ಸುಮಾರಿಂದ 5-5.5 ತಿಂಗಳಿಗೆ ಕಟಾವಿ ಬರ್ತಾರೆ ಇದು. ಈ ಒಂದು TS 3R ಅತಿ ಹೆಚ್ಚಾಗಿ ನಿಮ್ಗೆ ಗುಲ್ಬರ್ಗ ಭಾಗದಲ್ಲಿ, ರಾಯಚೂರು, ಯಾದಗಿರಿ ಈ ಒಂದು ಜಿಲ್ಲೆನಲ್ಲಿ ಈ ಒಂದು ತಳಿ ಪ್ರಚಲಿತದಲ್ಲಿ ಚೆನ್ನಾಗಿ ಬಿತ್ತನೆ ಮಾಡಿ ರೈತರು ಒಳ್ಳೆ ಆದಾಯ ಪಡಿತಾರೆ ಸರ್ ಈ ತಳಿನಲ್ಲಿ. ಅದು ಇದು ಅದಾದ ನಂತರ ನಮ್ಗೆ GRG 811 ಅಂತ, GRG 811 ಅಂತ ಒಂದು ತಳಿ. ಇದನ್ನು ಒಂದು ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಿಂದ ಬಿಡುಗಡೆ ಮಾಡಿದರೆ ಈ ಒಂದು ತಳಿ ಏನಪ್ಪಾ ಅಂದ್ರೆ ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾಗಿರ್ತಕ್ಕಂಥ ತಳಿ ಇದು. ಇದು ನಟೆ ಮತ್ತು ಗೊಡ್ಡು ರೋಗವನ್ನು ತಡೆದುಕೊಳ್ತಕ್ಕಂತ ಒಂದು ಶಕ್ತಿ ಹೊಂದಿರತಕ್ಕಂತ ತಳಿ. ಇದ್ರ ಒಂದು ಅವಧಿ 160-165 ದಿವಸ ಕಟಾವಿ ಬರುತ್ತಿದೆ. ದೀರ್ಘಾವಧಿ ತಳಿ ಇದೊಂದು ದೀರ್ಘಾವಧಿ ತಳಿ. ಸೊ ಇಳುವರಿ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಹೆಕ್ಟೇರ್ಗೆ 15-16 ಕ್ವಿಂಟಲ್ ಇಳುವರಿ ತೆಗಿಬಹುದು. ಎಕರೆಗೆ ಏನಿಲ್ಲ ಅಂದ್ರೆ 7-8 ಕ್ವಿಂಟಲ್ ಇಳುವರಿ ತೆಗಿಬಹುದು. ಸೊ ಈ ಎರಡು ತಳಿ ಇದು ಇತ್ತೀಚೆಗೆ ಒಂದು GRG 152 ಅಂತ ಬಿಡುಗಡೆ ಮಾಡಿದರೆ ಒಳ್ಳೇದು. ಅದು ಸಹ ಒಂದು ನಮ್ಮ ಸಂಶೋಧನಾ ಕೇಂದ್ರ ಗುಲ್ಬರ್ಗ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿದರೆ ಅದು ಒಂದು ಅಲ್ಪಾವಧಿ ತಳಿ. ಇವೆರಡು ಕಂಪೇರ್ ಮಾಡಿ ಸ್ವಲ್ಪ ಅಲ್ಪಾವಧಿ ತಳಿ ಇದೆ. ಆ ಒಂದು ತಳಿನೂ ಸಹ ಇವತ್ತು ನಮ್ಮ ಗುಲ್ಬರ್ಗ ಭಾಗದಲ್ಲಿ ಮತ್ತು ಬೇರೆ ಬೇರೆ ರಾಯಚೂರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಸರ್. ಸೊ ಇವಿಷ್ಟು ನಮ್ಮ ಮುಂಗಾರಿಗೆ ದೊರೆತಕ್ಕಂಥ ತಳಿಗಳು ಸರ್. ಮುಂಗಾರಿಗೆ ಸೋಯಾಬೀನ್ ಇದೆ, ಸೋಯಾಬೀನ್ JS 335 DSP 21 ಅಂತ ಒಂದು ಬೀದರ್ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಮತ್ತೆ ನೀವು ಗುಲ್ಬರ್ಗಾದಲ್ಲಿ ಅಳಂದ ಮತ್ತು ಬೇರೆ ಬೇರೆ ಚಿಂಚೋಳಿ ತಾಲೂಕೆಲ್ಲ ಸೋಯಾಬೀನ್ ಬೆಳೀತಾರೆ. ಅಲ್ಲೂ ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ಸೋಯಾಬೀನ್ ಬೀಜ, ಹೆಸರು ಬೀಜ, ಉದ್ದಿನ ಬೀಜ ನಾವೆಲ್ಲ ಬೆಳೆದ್ಬಿಟ್ಟು ಅವರಿಗೆ ವ್ಯವಸ್ಥಾ ಇದೀವಿ ಸರ್. ಇವಿಷ್ಟು ಮುಂಗಾರಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಿಂದ ದೊರೀತಕ್ಕಂಥ ಬೆಳೆಗಳು ಸರ್. ಸರ್, ಸಾಕಷ್ಟು ಮಾಹಿತಿನ ತಾವು ಮಾಡಿಕೊಟ್ರಿ. ತಮ್ಮ ಜೊತೆ ಮಾತಾಡ್ತಾ ಇದ್ರೆ ಬೀಜಗಳ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟು ಇದೆ. ರೈತರು ಈ ನಿಟ್ಟಿನಲ್ಲಿ ಬೀಜಗಳ ಬಿತ್ತನೆಗೆ ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದೀರಿ. ಸಾಕಷ್ಟು ಇನ್ನೂ ವಿಚಾರಗಳನ್ನು ಹಂಚಿಕೊಳ್ಬೋದು, ಆದರೆ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಸಮಯದ ಅವಧಿ ತುಂಬ ಸೀಮಿತವಾಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಭೇಟಿಯಾಗೋಣಂತೆ ಸರ್. ಇದುವರೆಗೂ ಭಾಗವಹಿಸಿ ಬಿತ್ತನೆ ಬೀಜಗಳು ಮತ್ತು ಬೀಜಗಳ ಗುಣಧರ್ಮಗಳು ಮತ್ತು ಬೀಜ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ರೈತರು ಅನುಸರಿಸಬೇಕಾಗಿರ್ತಕ್ಕಂಥ ಮುಂಜಾಗ್ರತೆ ಕ್ರಮಗಳು, ಈ ಎಲ್ಲ ವಿಷಯಗಳನ್ನು ತಿಳಿಸಿದಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಬಿತ್ತನೆ ಬೀಜಗಳ ಗುಣಧರ್ಮ ಈ ಕುರಿತು ಬಳ್ಳಾರಿ ಜಿಲ್ಲಾ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಬೀಜ ವಿಜ್ಞಾನಿಯಾದ ಡಾಕ್ಟರ್ ಲೋಕೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಸೋಮೇಶ್ ಉಪ್ಪಾರವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಗೀತೆಗಳನ್ನು.